ಮೊಳಕೆ ಪರೀಕ್ಷೆ ಜೊತೆಗೆ ಅವ್ರ ಭೌತಿಕ ಶುದ್ಧತೆಯನ್ನು ಕಾಪಾಡ್ಕೋಬಹುದು. ಈ ಜರಡಿ ಮಾಡೋದ್ರಿಂದ ಅನೇಕ ಕಸ ಕಡ್ಡಿ ಎಲ್ಲಾ ವಸ್ತುಗಳು ಅದರಿಂದ ಬೇರೆ ಬೇರೆ ಜಾತಿ ಬೀಜಗಳು ಹೋಗ್ಬಿಡ್ತವೆ. ಎಲ್ಲ ಗಟ್ಟಿಯಾಗಿರ್ತಕ್ಕಂತ ಬೀಜಗಳನ್ನು ಒಂದೇ ಗಾತ್ರದ ಬೀಜಗಳು ಇರಬೇಕು, ಶುದ್ಧವಾಗಿರ್ಬೇಕು ಭೌತಿಕವಾಗಿ ನೋಡ್ಲಿಕ್ಕೆ. ಅದನ್ನ ಅವರು ತಾವು ಮನೆಯಲ್ಲೇ ಮಾಡ್ಕೋಬಹುದು ಆ ತರದ್ದು. ಆ ಭೌತಿಕ ಶುದ್ಧತೆ ಏನು, ಬಹಳಷ್ಟು ಕಸ ಇರಬಾರ್ದು. ಆಮೇಲೆ ದೊಡ್ಡ ದೊಡ್ಡ ಗಾತ್ರದ ಬೀಜಗಳನ್ನ ಬಳಸೋದ್ರಿಂದ, ದೊಡ್ಡ ದೊಡ್ಡ ತೆನೆಯಿಂದ ಬಂದಿರತಕ್ಕಂಥದ್ರಿಂದ ಮತ್ತೆ ದೊಡ್ಡ ದೊಡ್ಡ ಕಾಳುಗಳನ್ನ ನಾವು ಬೀಜಗಳನ್ನ ಆರಿಸ್ಕೊಳ್ಳೋದ್ರಿಂದ ಅವು ಸದೃಢವಾಗಿ ಬೆಳೀತವೆ. ಈಗ ನಿಮ್ಮಲ್ಲಿ ರೈತರು ಬೀಜ ಪರೀಕ್ಷೆಗೆ ಕಳಿಸಿದ್ರೆ ಮಾಡಿಕೊಡ್ತೀರಾ ವಿಶ್ವವಿದ್ಯಾಲಯದಲ್ಲಿ, ಹೇಗೆ ಚಾರ್ಜ್ ಮಾಡ್ತಾರೆ ಅದಕ್ಕೆಲ್ಲ ಹೇಗೆ? ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚಾರ್ಜ್ ಮಾಡ್ತಾರೆ, ಆದ್ರೆ ಕನಿಷ್ಠ ಬೆಲೆ ಇಟ್ಟಿದ್ದಾರೆ. ಬರೀ ಬೀಜ ಮೊಳಕೆ ಪ್ರಮಾಣ ಕಂಡುಹಿಡಿಯಲಿಕ್ಕೆ 60 ರೂಪಾಯಿ, ತೇವಾಂಶ ಕಂಡುಹಿಡಿಯಲಿಕ್ಕೆ 10 ರೂಪಾಯಿ, ಭೌತಿಕ ಶುದ್ಧತೆ ಮತ್ತು 25 ರೂಪಾಯಿ, ಎಲ್ಲಾ ಸೇರಿ ಒಟ್ಟಾಗಿ ಮಾಡಿಕೊಡ್ಬೇಕಂದ್ರೆ 100 ರೂಪಾಯಿ ಒಂದು ಮಾದರಿಗೆ. ಈಗ ಭೌತಿಕ ಶುದ್ಧತೆ ಅಥವಾ ತೇವಾಂಶ ಮತ್ತು ಮೊಳಕೆ ಪ್ರಮಾಣ, ತಳಿಯ ಶುದ್ಧತೆ ಅದೇನಾರ ಕಂಡುಹಿಡಿತಾರ? ತಳಿಯ ಶುದ್ಧತೆ ಬೇರೆ ಅಡಲ್ಟ್ರೇಷನ್ ಆಗಿದೆ ಆ ಬೀಜ ಹೇಗೆ? ತಳಿ ಶುದ್ಧತೆಯನ್ನು ಕಂಡುಹಿಡಿತೇವೆ. ಕಂಡುಹಿಡಿತೀವಿ. ಇನ್ನ ಮುಖ್ಯವಾದದ್ದು ರೈತರಿಗೆ ಸಮಸ್ಯೆ ಅಂತಂದ್ರೆ ಒಮ್ಮೆ ಬೀಜ ಬಿತ್ತಾರೆ ಸರಿಯಾಗಿ ಮೊಳಕೆ ಬರೋದಿಲ್ಲ. ಈ ಮೊಳಕೆ ಒಂದು ಪರೀಕ್ಷೆಯನ್ನು ಹೇಗೆ ಮಾಡಬೇಕಾಗತ್ತೆ? ಜರ್ಮಿಷನ್ ಟೆಸ್ಟ್ ರೈತರು ಮಾಡೋದಾದ್ರೆ ಹೇಗೆ ಮಾಡಬೇಕು, ಜೊತೆಗೆ ಯಾವ ರೀತಿ ಮಾಡೋದ್ರಿಂದ ಒಳ್ಳೆ ಒಂದು ಫಲಿತಾಂಶ ಪಡಿಬಹುದು ಅಂತ ಇರ್ತಾವೆ? ನಮ್ಮ ಪ್ರಯೋಗಾಲಯದಲ್ಲಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಮೊಳಕೆ ಕಾಗದ ಪದ್ಧತಿ ಅಂತ ಬಳಸ್ತಾರೆ. ಮೊಳಕೆ ಕಾಗದ ಅಂದ್ರೆ ಜರ್ಮಿನೇಷನ್ ಪೇಪರ್ ಅಂತ ನಾವು ಹೇಳ್ತೀವಿ, ಅದನ್ನ ಬಳಸಿ ನಾವು ಮಾಡ್ಬೇಕಾಗತ್ತೆ. ಅದು ನೀರು ಹೀರ್ಕೊಳ್ಳತಕ್ಕಂತ ಶಕ್ತಿ ಇರಬೇಕು, ಅದರಲ್ಲಿ ಯಾವುದು ಟಾಕ್ಸಿಕ್ ಅಂಶಗಳು ಇರಬಾರ್ದು, ವಿಷ ಅಂಶಗಳು ಯಾವುದು ಇರಬಾರ್ದು, ಯಾವುದು ಕೆಮಿಕಲ್ಸ್ ಇರಬಾರ್ದು, ಆ ತರದ ಕೆಲವೊಂದು ಗುಣಮಟ್ಟ ಹೊಂದಿರತಕ್ಕಂತ ಜರ್ಮಿನೇಷನ್ ಪೇಪರ್ ಅಂತ ಇರುತ್ತೆ. ಅಂದ್ರೆ ಮೊಳಕೆ ಕಾಗದ ಬಳಸ್ಕೊಂಡು ನಾವು ಅದನ್ನ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಕನಿಷ್ಠ 400 ಬೀಜಗಳನ್ನ ನಾವು ಪರೀಕ್ಷೆ ಮಾಡ್ಬೇಕಾಗತ್ತೆ. 100 ಬೀಜಗಳನ್ನ ಒಂದೊಂದು ರೆಪ್ಲಿಕೇಶನ್ ತರ ಹಾಕೋಬೇಕು ನಾವು. ಹೇಗಪ್ಪ ಅಂತಂದ್ರೆ, ಒಂದು ಪಾಲಿಥಿನ್ ಹಾಳೆ ತಗೋಬೇಕು. ಪಾಲಿಥಿನ್ ಹಾಳೆ ತಗೊಂಡ್ಬಿಟ್ಟು ಈ ಜರ್ಮಿನೇಷನ್ ಪೇಪರ್ ಅಂತ ಏನ್ ನಾವು ಹೇಳ್ತೀವಿ, ಮೊಳಕೆ ಕಾಗದಗಳನ್ನ ನೀರಿನಲ್ಲಿ ನೆನೆಯಿಸಿಟ್ಟು ನೀರೆಲ್ಲ ಹೋಗ್ಲಾಡಿಸ್ಬಿಟ್ಟು ಆ ಪಾಲಿಥಿನ್ ಹಾಳೆ ಮೇಲೆ ಇಡಬೇಕು. ಒಂದು ಪಾಲಿಥಿನ್ ಒಂದು ಮೊಳಕೆ ಕಾಗದ ಪೇಪರ್ ಅನ್ನ ಅದ್ರ ಮೇಲೆ 100 ಬೀಜಗಳನ್ನ ಸಮಾನಾಂತರದಲ್ಲಿ ಇಡಬೇಕು. ಸಮಾನಾಂತರದಲ್ಲಿ ಎಲ್ಲಾ ಬೀಜ 100 10 ರಿಂದ 10 ಸಾಲು, 10 ಬೀಜವನ್ನ 10 ಸಾಲು, 1 ರಿಂದ 1.5 ಸೆಂಟಿಮೀಟರ್ ಜಾಗ ಬಿಟ್ಟು. ಅದಾದ್ಮೇಲೆ ಇನ್ನೊಂದು ತೋಯಿಸಿದ ಹಾಳೆಯನ್ನ ಅದ್ರ ಮೇಲೆ ಹಾಕ್ಬೇಕು. ಹಾಕಿ ಮುಚ್ಚಿಟ್ಟು, ಈ ಭತ್ತಕ್ಕಾದ್ರೆ 14 ದಿನಕ್ಕೆ ನಿಮ್ಗೆ ಗೊತ್ತಾಗತ್ತೆ, ಅನೇಕ ದ್ವಿದಳ ಧಾನ್ಯಗಳೆಲ್ಲ ನಮ್ಗೆ 8 ರಿಂದ 10 ದಿನಕ್ಕೆ ಎಲ್ಲ ಬೆಳೆಗಳದು ಗೊತ್ತಾಗತ್ತೆ. ಭತ್ತ ಮತ್ತೆ ಔಡಲು ಗೋವಿನ ಜೋಳ ಇವಕ್ಕೆಲ್ಲ ಸ್ವಲ್ಪ ತಡವಾಗಿ ಬರ್ತವೆ, 10 ರಿಂದ 15 ದಿನದಲ್ಲಿ ಎಲ್ಲದೂ ಗೊತ್ತಾಗ್ಬಿಡುತ್ತೆ. ಅದಕ್ಕಿಂತ ಮುಂಚಿತವಾಗಿ ನೀವು ಈ ದ್ವಿದಳ ಧಾನ್ಯಗಳಂತೂ 6-7 ದಿನದಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಮೊಳಕೆಗಳು ಬಂದಿದಾವ ಇಲ್ಲ ಅಂತ. 100ಕ್ಕೆ ಕನಿಷ್ಠ 80% ನಮಗೆ ಮೊಳಕೆ ಬರ್ಬೇಕು, ಕನಿಷ್ಠ 80% ಮೊಳಕೆ ಬಂದಿರಬೇಕು. ಆ ತರದ್ದು ಬಂತು ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂತ ಒಂದೊಂದು ಎಕರೆಗೆ ಅಥವಾ ಒಂದು ಆಯಾ ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂತ ಪ್ಲಾಂಟ್ ಪಾಪ್ಯುಲೇಷನ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ. ಕನಿಷ್ಠ ಎಲ್ಲಾ ಒಂದು ತಳಿಯ ಬೀಜಗಳು, ಉದಾಹರಣೆ ಅಂತಂದ್ರೆ ಸೂರ್ಯಕಾಂತಿ ಇರಬಹುದು, ಹೆಸರು, ತೊಗರಿ, ಇವೆಲ್ಲದರಲ್ಲೂ ಕನಿಷ್ಠ 80% ಮೊಳಕೆ ಪ್ರಮಾಣ ಇರಬೇಕು. ಭತ್ತ ಸೂರ್ಯಕಾಂತಿ 75 ರಿಂದ 85. ಒಂದೇಳೆ ಮೊಳಕೆ ಪ್ರಮಾಣ ಕಡಿಮೆ ಇತ್ತು, ಸಪೋಸ್ ಈಗ ರೈತರು ಮೊಳಕೆ ಪರೀಕ್ಷೆಯನ್ನು ಮಾಡಿಸ್ತಾರೆ, 70% ಮೊಳಕೆ ಪ್ರಮಾಣ ಕಡಿಮೆ ಇತ್ತು, ರೈತರಿಗೆ ಹೊರಗಡೆಯಿಂದ ತರಕಾಗಲ್ಲ, ತಮ್ದೇ ಹತ್ರ ಚೆನ್ನಾಗಿದಾವೆ ಬೀಜ ಅಂತಂದ್ರೆ ಅದರಲ್ಲಿ ಈಗ 3 ಕೆಜಿ ಎಕರೆಗೆ ಹಾಕೋದಿತ್ತು ಅಂದ್ರೆ 4 ಕೆಜಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಬೀಜ ಮೊಳಕೆ ಪ್ರಮಾಣಕ್ಕೆ ತಕ್ಕಂಗೆ. 60% ಏನ್ಮಾಗುತ್ತೆ, ಬಳಸಲೇಬೇಕಾಗತ್ತೆ, ಅವಾಗ 1-2 ಕೆಜಿ ಹೆಚ್ಚಿಗೆ ಹಾಕೋಬೇಕು. ರೈತರು ಏನಾದರೂ ಈಗ ತಾವು ಹೇಳಿದ್ರೆ ಇದನ್ನ ಮಾಡ್ತಕ್ಕಂಥ ಪದ್ಧತಿ ಎಲ್ಲ ಅವ್ರಿಗೆ ಪಾಲಿಥಿನ್ ಪೇಪರ್ ಇರ್ಬೋದು, ಮೊಳಕೆ ಪರೀಕ್ಷೆ ಮಾಡ್ತಕ್ಕಂಥ ಪೇಪರ್, ಇದು ಪ್ರಯೋಗಾಲದಲ್ಲಿ ರೈತರು ಏನ್ ಮಾಡ್ಬೇಕಪ್ಪ ಅಂತೇಳಿ, ರೈತರು ಉದಾಹರಣೆಗೆ ನ್ಯೂಸ್ ಪೇಪರ್ ಸಿಗುತ್ತೆ, ರದ್ದಿ ಕಾಗದಗಳೆಲ್ಲ ಸಿಗ್ತವೆ, ಅದನ್ನ ಒಂದು ಸಮಾನಾಂತರದಲ್ಲಿ ಕಟ್ ಮಾಡ್ಕೋಬೇಕು, ಚೌಕಾಕಾರದಲ್ಲಿ 1.5 ಅಡಿಯಿಂದ ಇನ್ನೊಂದು 1.5 ಅಡಿ ಅಷ್ಟು ಬರೋಷ್ಟು ಉದ್ದ ಆಗಲ್ಲ ಬರೋಷ್ಟು ಕಟ್ ಮಾಡ್ಕೊಂಡ್ ಬಿಟ್ಟು ಅದನ್ನ ನೆನೆ ಇಡಬೇಕು. ಇದು ನಮ್ದು ಜರ್ಮಿನೇಷನ್ ಪೇಪರ್ 2 ಆದ್ರೆ ಸಾಕು ನಮಗೆ. ಈ ನ್ಯೂಸ್ ಪೇಪರ್ಗಳು ಅಥವಾ ರದ್ದಿ ಕಾಗದಗಳು ಏನಾಗುತ್ತೆ, ಅದರಲ್ಲಿ ಸ್ಟ್ರೆಂತ್ ಇರೋದಿಲ್ಲ, ಗಟ್ಟಿ ಇರೋದಿಲ್ಲ. ಅವು ಅವಾಗ 4-5 ತಗೋಬೇಕು, 4-5 ಪದರ ಹಾಕ್ಬೇಕು, 4-5 ಪದರದ ನೆನೆ ನೀರಲ್ಲಿ ನೆನೆ ಇಟ್ಟಿಸಿಟ್ಟು ನೀರನ್ನ ಅದಂತೆ ಹೋಗ್ಲಾಡಿಸ್ಬಿಟ್ಟು ಜಾಡಿಸಿ ಪಾಲಿಥಿನ್ ಹಾಳೆ ಮೇಲೆ ಇಡಬೇಕು. ಅವ್ರಿಗೆ ಪಾಲಿಥಿನ್ ಹಾಳೆ ನಮ್ಗೆ ಸಿಗೋದಿಲ್ಲ ಅಂದ್ರೆ ಹೊರಗಡೆ ಸಿಗ್ತಕ್ಕಂಥ ಯಾವ್ದೋ ಮಾರ್ಕೆಟಿಗೆ ಹೋದಾಗ ತಂದಿರ್ತಾರೆ ಬ್ಯಾಗ್ಗಳೆಲ್ಲ, ಅವನ್ನ ಕಟ್ ಮಾಡಿನೂ ಉಪಯೋಗಿಸ್ಕೋಬಹುದು. ಆ ಪಾಲಿಥಿನ್ ಹಾಳೆ ಮೇಲೆ ಆ 4-5 ಕಾಗದ ಪೇಪರ್ನ ಇಡಬೇಕು, ಅದ್ರ ಮೇಲೆ ಬೀಜಗಳನ್ನ ಸಮಾನಾಂತರದಲ್ಲಿ ಇಟ್ಟು 100 ಬೀಜಗಳನ್ನು ಅಂಥವು ನಾಲ್ಕು ಮಾಡಬೇಕಾಗತ್ತೆ. 400 ಬೀಜಗಳನ್ನು ನಾವು ಪರೀಕ್ಷೆ ಮಾಡಬೇಕು. ಅಂದರೆ ಅದಾದಮೇಲೆ ಇನ್ನು ನಾಲ್ಕೈದು ಪೇಪರ್ಗಳನ್ನು ಮೇಲೆ ಮುಚ್ಚಿಟ್ಟು, ನೆನೆಸಿಟ್ಟಿರ್ತಕ್ಕಂಥ ನಾಲ್ಕೈದು ಪೇಪರ್ಗಳನ್ನ ಮುಚ್ಚಿಟ್ಟು ಒಂದು ಕಡೆಯಿಂದ ಮುಚ್ಚಿ ರೋಲ್ ಮಾಡಿ ಸುತ್ತಿ ರಬ್ಬರ್ ಬ್ಯಾಂಡ್ ಹಾಕಿ ಒಂದು ಓರೆಯಾಗಿ ಇಡಬೇಕು ಗೋಡೆಗೆ. ಸ್ಟ್ರೇಟ್ ಇಡಬಾರ್ದು, ಸ್ವಲ್ಪ ಓರೆಯಾಗಿ ಇಡಬೇಕು. ಇದು ಒಂದು ಪದ್ಧತಿ ಅವರು ಮಾಡಬಹುದಾಗಿರ್ತದೆ. ಅದನ್ನ ಇಟ್ಬಿಟ್ಟು 8-10 ದಿನದಲ್ಲಿ ಎಲ್ಲ ಬರ್ತದೆ. ದ್ವಿದಳ ಧಾನ್ಯಗಳಾದ್ರೆ ಏಕದಳ ಧಾನ್ಯಗಳಿಗೆ 10-14, ಭತ್ತ ಉದಾಹರಣೆಗೆ ಔಡಲ ಅವೆಲ್ಲ ಸ್ವಲ್ಪ ಜಾಸ್ತಿ ದಿನ ಬೇಕಾಗುತ್ತೆ. ದೊಡ್ಡ ಗಾತ್ರದ ಬೀಜ ಇತ್ತು ಅಂತಂದ್ರೆ ಜಾಸ್ತಿ ನೀರು ಸಿಂಪರಣೆ ಮಾಡಬೇಕಾಗತ್ತೆ. ಈ ತರದ ಕಾಗದಗಳನ್ನು ಉಪಯೋಗಿಸಿದ್ರೆ ದಿನ ಸ್ವಲ್ಪ 2 ದಿನಕ್ಕೊಮ್ಮೆ ನೀರು ಒದ್ದೆ ಮಾಡ್ತಾನೆ ಇರ್ಬೇಕು ಅವನು. ಅದು ಅಲ್ದೇನೆ ಈಗ ಇನ್ನೊಂದು ಏನಪ್ಪಾ ಈಸಿ ಮೆಥಡ್ ಅಂದ್ರೆ, ಅವ್ರಿಗೆ ಪಿ ವಿ ಸಿ ಪೈಪ್ ಸಿಗುತ್ತೆ. ಇದು 50 ಸೆಂಟಿಮೀಟರ್ ಅಷ್ಟು ಒಂದು ಗಾತ್ರದ್ದು, ಅಂದ್ರೆ ಅಷ್ಟು ಡಯಾಮೀಟರ್ ಇರತಕ್ಕಂತ ಪಿ ವಿ ಸಿ ಪೈಪ್ ಅನ್ನು ತಗೊಂಡ್ಬಿಟ್ಟು ಕಟ್ ಮಾಡಿ ಎರಡು ಕಡೆಗೂ, ಅದ್ರ ಒಳಗಡೆ ಇನ್ನ 2 ಇಂಚಿಂದು ಬರುತ್ತೆ, 20 ಸೆಂಟಿಮೀಟರ್ ಬರ್ತವೆ ಅಂತ ಒಂದು 4 ತಗೊಂಡ್ಬಿಟ್ಟು, ಆ ಸಣ್ಣದ ಏನ್ ಬರುತ್ತಲ್ಲ ಪಿ ವಿ ಸಿ ಪೈಪ್ ಅದನ್ನ ಎರಡು ಕಡೆ ಕಟ್ ಮಾಡ್ಬಿಟ್ಟು ಈ ತರ ಏನ್ ಪೇಪರ್ ಗಳಲ್ಲಿ ನಾವು ಹಾಕಿರ್ತೀವಲ್ಲ ಅದನ್ನ ರೋಲ್ ಮಾಡಿ ಅದ್ರೊಳಗೆ ಇಡಬೇಕು. ಪಿ ವಿ ಸಿ ಪೈಪ್ ಒಳಗೆ ಇಟ್ಟು ಅಂತ ಸಣ್ಣ ಸಣ್ಣ 4-5 ಸುರುಳಿ ಮಾಡಿರ್ತೀವಲ್ಲ ಪಿ ವಿ ಸಿ ಪೈಪ್ ಗಳನ್ನ, ಅದನ್ನ ದೊಡ್ಡ ಪಿ ವಿ ಸಿ ಪೈಪ್ ಒಳಗಡೆ ಇಡಬೇಕು. ಸೈಡ್ ಎರಡು ಕಡೆ ಮುಚ್ಚಬೇಕು. ಅದು ಒಳ್ಳೇದು, ಅದು ಈಸಿ ಮೆಥಡ್ ಅಂದ್ರೆ ಅದು ಒಂಥರ ಈ ಲ್ಯಾಬೊರೇಟರಿ ಮಾಡಿದಕ್ಕೆ ಸ್ವಲ್ಪ ಸರಿ ಅನ್ಸುತ್ತೆ. ಅದನ್ನು ಸಹ ನೀವು 8-10 ಬಿಡಬೇಕು. ಈ ಪದ್ಧತಿ ಬಿಟ್ಟರೆ ರೈತರು ಅದಾದ್ಮೇಲೆ ಇನ್ನ ಒಂದು ಪದ್ಧತಿ ಅಂದ್ರೆ ಮರಳು ಟ್ರೈನಲ್ಲಿ ಮರಳು ಚೆನ್ನಾಗಿರುತ್ತೆ ಮರಳು. ಅದು ಇನ್ನು ಹೇಳ್ಬೇಕಂದ್ರೆ ಸ್ವಲ್ಪ ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು, ಯಾಕಂದ್ರೆ ಅದರಲ್ಲಿ ಇರ್ತಕ್ಕಂಥ ರೋಗಾಣುಗಳು ಕ್ರಿಮಿಗಳೆಲ್ಲ ಸಾಯ್ತವೆ. ಅಂತ ಒಂದು ಉಸುಕನ್ನು ತಗೊಂಡ್ ಬಂದ್ಬಿಟ್ಟು ಒಂದು ಟ್ರೈನಲ್ಲಿ ಹಾಕಿ ಅಥವಾ ಒಡೆದೋಗಿರ್ತಕ್ಕಂಥ ಯಾವ್ದಾದ್ರು ಟಬ್ ಇರ್ಬೋದು, ಕೊಡ ಇರ್ಬೋದು, ಬಕೆಟ್ ಇರ್ಬೋದು, ಯಾವ್ದಾದ್ರು ತಮ್ಮಲ್ಲಿರ್ತಕ್ಕಂಥದ್ದನ್ನ ಅಥವಾ ಮಣ್ಣಿನ ಮೇಲನ್ನು ಹೊರಗಡೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಲೈನ್ ಹಾಕಿ ನೀರು ಹಾಕಿ ಬೀಜಗಳನ್ನ ಹಾಕಿ ಮುಚ್ಚಬೇಕು. ಮುಚ್ಚಿ ಮತ್ತೆ ಅಂದ್ರೆ ಇಲ್ಲಿ ಪೇಪರ್ ಅಲ್ಲಿ ಮತ್ತೆ ಲ್ಯಾಬೊರೇಟರಿ ಅಲ್ಲಿ ಸ್ವಲ್ಪ ಬೇಗ ಬರ್ತವೆ, ಏನಿರುತ್ತೆ ಅಲ್ಲಿ ಒಂದ್ 2-3 ದಿನ ತಡವಾಗಿ ಬರ್ತವೆ. ಇಲ್ಲಪ್ಪ ನಮಗೆ ಮರಳನ್ನು ತರಲ್ಲ, ನಮ್ದೇ ಹೊಲ ಇದೆ, ಹೊಲದಾಗೆ ಮಾಡ್ಬಿಡ್ತೀವಿ, ಹೆಂಗಿದ್ರು ಹೊಲಕ್ಕೆ ಅಡ್ಡಾಡ್ತೀವಿ ಅನ್ನೋದಾದ್ರೆ ಆ ಹೊಲದಲ್ಲೇನೆ ಒಂದಿಷ್ಟು ಮಣ್ಣನ್ನ ಲೂಸ್ ಮಾಡ್ಕೋಬೇಕು. ಲೂಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಸಾಲ್ ಕೊರೆದು ಅದರಲ್ಲಿ ಬೀಜಗಳನ್ನ ಹಾಕಿ ಪರೀಕ್ಷೆ ಮಾಡ್ಬೋದು. ಬಿಡು ಒಂದು 1 ವಾರ ಅಥವಾ 10 ದಿನದ ನಂತರ ಅವರು ನೋಡಿದ್ರೆ ಎಷ್ಟು ಪ್ರಮಾಣದಷ್ಟು ಬೀಜ ಮೊಳಕೆ ಹೊಡೆದಿದ್ದೇವೆ ಅಂತ ಗೊತ್ತಾಗ್ತದೆ. ಈಗ ಜಾಸ್ತಿ ಬಂತು ಅಂತಂದ್ರೆ ಒಳ್ಳೆದು, ಚೆನ್ನಾಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಕಡಿಮೆ ಇತ್ತು ಮೊಳಕೆ ಕಡಿಮೆ ಬಂದಿತ್ತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೀಜಗಳನ್ನು ನಿರ್ಧಾರ ಮಾಡ್ಬೇಕು. ಮತ್ತೆ ವಿಶೇಷವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ? ಬೀಜ ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಅದಕ್ಕಿಂತ ಮುಂಚಿತವಾಗಿ ಬೀಜ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗ ನಮಗಿನ್ನ ಅನೇಕ ಸ್ಕೋಪ್ ಅವಕಾಶಗಳಿದೆ. ಬರೀ ಕೇವಲ 6,000 ಸ್ಯಾಂಪಲ್ಗಳು ಕಡಿಮೆ ಆಯ್ತು, ಅದು 6 ಜಿಲ್ಲೆಗಳಿಗೂ ಅಥವಾ ಇಡೀ ಇದಕ್ಕೆ ಹೋಲಿಸಿದ್ರೆ. ಇನ್ನು ರೈತ ಮುಂದೆ ಮುಂದೆ ಬಂದು ತಮ್ಮ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಪರೀಕ್ಷೆ ಮಾಡಿ ಬಳಸಲೇಬೇಕು. ಈಗ ಇದರಿಂದ ಆಗಿರ್ತಕ್ಕಂಥ ಈಗ ನಾವು ಕೇಳ್ಬೋದು, ಪರೀಕ್ಷೆ ಮಾಡೋಕೆ ಮಾಡಿ ಬಿತ್ತಿದ್ರೆ ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ತಗೋಬೇಕು, ನಾವು ಬೀಜೋಪಚಾರ ಮಾಡಬೇಕೋ ಬೇಡೋ ಅವೆಲ್ಲ ಗೊತ್ತಾಗುತ್ತೆ, ಅಥವಾ ಎಷ್ಟು ಬೇಕು ಅದೆಲ್ಲ ಮಾಡ್ಕೋಬಹುದು. ಅದಲ್ದೇನೆ ಇದಾದ ನಂತರ ಲಾಭ ಜಾಸ್ತಿ ಇದೆ. ಈಗ ನಮ್ಮಲ್ಲಿ ಪ್ರಧಾನ ಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಡಬಲಿಂಗ್ ದ ಫಾರ್ಮರ್ಸ್ ಇನ್ಕಮ್, ನಮ್ಮ ರೈತರ ಆದಾಯ ದ್ವಿಗುಣಗೊಳ್ಬೇಕು. ಈಗ ನೀವು ಉತ್ತಮ ಗುಣಮಟ್ಟದ ಬೀಜ ನೀವು ಬಳಸದೇ ಇದ್ರೆ, ಈಗ ನೀವು ಏನೇ ಹಾಕ್ರಿ, ಗೊಬ್ಬರ ಹಾಕ್ರಿ, ನೀರ್ ಹಾಕ್ರಿ, ಗುಣಮಟ್ಟದ ಬೀಜ ಇಲ್ಲ ಅಂದ್ರೆ ಲಾಸ್ ಆಗ್ಬಿಡ್ತದೆ. ನೀವು ಒಳ್ಳೆ ಗುಣಮಟ್ಟದ ಬೀಜದಿಂದನೇ 20-30% ಲಾಭ ಮಾಡಬಹುದು ನೀವು. ಅದು ಅವ್ರಿಗೆ ಅರಿವಾಗ್ಬೇಕು. ಅದು ಅರಿವಾಯ್ತು ಅಂತಂದ್ರೆ ಇಲ್ಲಿ ಜಾಗೃತರಾಗ್ಬೇಕು, ಬೀಜವನ್ನ ಬಿತ್ತನೆಗೆ ಬಳಸಬೇಕು. ಈಗ ಅವ್ರೇನಂತಾರೆ, ಇಷ್ಟು ಯಾಕಪ್ಪ ಸುಮ್ನೆ ತರ್ತೀವಿ ಬಿತ್ತು ಬಿಡ್ತೀವಿ, ಅಥವಾ ಇಲ್ಲೇ ಮನೆಯಲ್ಲೇ ಇದಾವೆ ಅವ್ನ್ ಮತ್ತೆ ಹಾಕಿ ಹಾಕ್ಬಿಟ್ರು, ಮನೆಯಲ್ಲಿರೋ ಬೀಜ 5 ಕೆಜಿ ಬದಲು 10 ಕೆಜಿ ಹಾಕಿದ್ರು ಏನಾಗಲ್ಲ, ಜಾಸ್ತಿ ಹಾಕ್ಬಿಡ. ಆದ್ರೆ ಸದೃಢವಾಗಿರ್ತಕ್ಕಂಥ ಬೀಜಗಳು ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಇಳುವರಿ ಚೆನ್ನಾಗಿ ಬರ್ತದೆ. ಅದು ಅರ್ಥ ಆಗ್ಬೇಕು. ಅದಲ್ದೇನೆ ಏನೇನು ಲಾಭ ಅಂತ ತಿಳ್ಕೊಂಡ್ರೆ ಅವ್ರು ಮುನ್ನುಗ್ಗಿ ಬರ್ತಾರೆ. ಅದು 1-2 ನಿಮಗೆ ತಿಳಿಸ್ಕೊಡೋಣ ಅಂತ ಇಷ್ಟಪಡ್ತೀನಿ. ಈ ಬೀಜ ಪರೀಕ್ಷೆ ಮಾಡಿದ ನಂತರ ನೀವೇನು ಒಳ್ಳೆ ಬೀಜ ಬಿತ್ತುತ್ತೀರಲ್ಲ, ಉತ್ತಮವಾಗಿ ಇದಾವ ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ ಪರೀಕ್ಷೆಯಿಂದ. ಇದರಿಂದ ಒಂದೇ ಗಾತ್ರದ ಬೀಜಗಳು ಸಿಗ್ತವೆ. ಒಂದೇ ಗಾತ್ರದ ಬೀಜ ಇರೋದ್ರಿಂದ ಬೆಳೆ ಸಮನಾಗಿರೋದ್ರಿಂದ ಕೂರ್ಗೆಯಿಂದ ಬಿತ್ತಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ನೀವು 10-12 ಕೆಜಿ ಬಳಸೋ ಬದಲು

ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 31-36 ಡಿಗ್ರಿ ಮತ್ತು ಕನಿಷ್ಠ ಉಷ್ಣಾಂಶ 23-26 ಡಿಗ್ರಿ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 56-77 ಮತ್ತು ಕನಿಷ್ಠ ಆರ್ದ್ರತೆ 32-54 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ 10-22 ಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇರುತ್ತದೆ. ರೈತ ಬಾಂಧವರೇ, ಇದೊಂದು ವಿಶೇಷ ಸೂಚನೆ. ಮಳೆಯ ಮುನ್ಸೂಚನೆಗಾಗಿ ಮೌಸಮ್ ಮತ್ತು ಮೇಘದೂತ್ ಹಾಗೂ ಗುಡುಗು ಸಿಡಿಲಿನ ಮುನ್ಸೂಚನೆಗಾಗಿ ದಾಮಿನಿ ಮೊಬೈಲ್ ಆಪ್ಗಳನ್ನು ಬಳಸಬಹುದಾಗಿದೆ. ಹವಾಮಾನ ವರದಿಯನ್ನು ಅನುಸರಿಸಿ ರೈತ ಬಾಂಧವರು ಅನುಸರಿಸಬೇಕಾದಂಥ ಕ್ರಮಗಳು, ಸಾಮಾನ್ಯವಾಗಿ ಕೈಗೊಳ್ಳಬೇಕಾದಂಥ ಕ್ರಮಗಳೆಂದರೆ, ಹಸಿ ಮಳೆಯಾದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಆದ್ಯತೆ ಮೇರೆಗೆ ಮಾಡಬೇಕು. ರೈತರಿಗೆ ಸೂಚಿಸುವುದೇನೆಂದರೆ, ತಮ್ಮಲ್ಲಿರುವಂತಹ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ವಿವಿಧ ಅರಣ್ಯ ಗಿಡಗಳಾದಂತಹ ಬೇವು, ಹುಣಸೆ, ಬಿದಿರು, ಹಲಸು, ಸಾಗುವಾನಿ, ನೇರಳೆ, ಸಬಾಬುಲ್, ಸೀತಾಫಲ ಹಾಗೂ ಬಾರೆಹಣ್ಣು ಬೆಳೆಯುವುದರಿಂದ ರೈತರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಹೊಂದುವುದಲ್ಲದೆ ಸುಸ್ಥಿರ ಬದುಕಿಗೆ ತುಂಬಾ ಸಹಾಯಕಾರಿಯಾಗಿರುತ್ತದೆ. ಇನ್ನು ಮಳೆಯ ನೀರನ್ನು ಸಂರಕ್ಷಿಸಿಡುವುದಕ್ಕಾಗಿ ಇಳಿಜಾರಿಗೆ ಅಡ್ಡಲಾಗಿ ಚೌಕಮಡಿಗಳನ್ನು ತಯಾರಿಸ್ಕೋಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಹಾಗೂ ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಹಾಗೆ ಇತರ ಪರಿಕರಗಳನ್ನು ಕೂಡ ಸಂಗ್ರಹಿಸಿಟ್ಕೊಳ್ಬೇಕು. ಹೊಲದಲ್ಲಿ ಬದುವು ಮತ್ತು ನೀರು ತಡೆ ಹಿಡಿಯುವಂತಹ ಒಡ್ಡುಗಳ ರಿಪೇರಿ ಕೆಲಸವನ್ನು ಕೈಗೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಸಲ ಹರಿಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿಟ್ಟುಕೊಳ್ಳಬೇಕು. ಇನ್ನು ಶೇಂಗಾ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ತಳಿಗಳಾದಂತಹ GT LPS 3, ಅಜಯ್, ಕದ್ರಿ 9 ಬಳಸುವುದು ಉಪಯುಕ್ತವಾಗಿದೆ. ಇನ್ನು ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಂಟನ್ WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಇನ್ನು ತೊಗರಿ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ತೊಗರಿ ಬಿತ್ತನೆಗೆ ಭೂಮಿಯನ್ನು ಸಿದ್ಧಪಡಿಸಿಕೊಳ್ಬೇಕು. ಬಿತ್ತನೆಗೆ ಬೇಕಾಗುವಂತಹ ಸೂಕ್ತ ತಳಿಗಳೆಂದರೆ TS 36, GRG 8811, BSMR 736. ಈ ಒಂದು ತೊಗರಿ ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ಕೂಡ ತಡೆಗಟ್ಟಬಹುದಾಗಿದೆ. ಇನ್ನು ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತೋದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದಂಥ RSFH 1887 ತಳಿಗಳನ್ನು ಬಿತ್ತಬಹುದಾಗಿದೆ. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಾಡಿ ಕ್ಲೋಫ್ರೀಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ಹೆಸರು ಬಿತ್ತನೆಗಾಗಿ BGS 9 ತಳಿಯನ್ನು ಬಳಸುವುದು ಸೂಕ್ತವಾಗಿದೆ. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಸೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೋಕ್ರೋಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರು ಸಸಿ ಮಡಿಯನ್ನು ತಯಾರಿ ಮಾಡಿಕೋಬೇಕು. ಗಂಗಾವತಿ ಸೋನಾ GGV 0501 ಮತ್ತು BPT 5204 ತಳಿ ಉಪಯುಕ್ತವಾಗಿರುತ್ತೆ. ಪ್ರತಿ ಎಕರೆಗೆ 300 ಚದುರ ಮೀಟರ್ ಕ್ಷೇತ್ರ ಬೇಕು. ಮಡಿಯ ಗಾತ್ರ 7-7.5 ಮೀಟರ್ ಉದ್ದ ಮತ್ತು 1.2-1 ಮೀಟರ್ ಅಗಲ ಇರಬೇಕು. ಪ್ರತಿ ಸಸಿ ಮಡಿಗೆ ಗೊಬ್ಬರ ಅಂದರೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 75 ಗ್ರಾಂ ಯೂರಿಯೇಟ್ ಆಫ್ ಪೊಟ್ಯಾಷ್ ಅನ್ನು ಬಳಸುವುದು ಉಪಯುಕ್ತವಾಗಿರುತ್ತೆ. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸಲಿಕ್ಕೆ ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳೆಯಿರಿ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ ಅಥವಾ ವಿದ್ಯುತ್ ಕಂಬ ಮತ್ತು ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ಗಂಟಲು ಬೇನೆ, ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಪ್ರಾರಂಭದಲ್ಲಿ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಜಾನುವಾರುಗಳಿಗೆ ಮಾಡಿಸುವುದು ಸೂಕ್ತವಾಗಿರುತ್ತದೆ. ಇದುವರೆಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ.